ಅನೇಕ ಕಲಾ ತಂಡಗಳು, ದತ್ತಮಾಲಾಧಾರಿಗಳು, ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು. ಸುಮಾರು 15,000ಕ್ಕೂ ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು, ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥ ಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು. ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರು ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್ ನಮಸ್ತೆ. ನಮಸ್ತೆ ಸರ್. ತಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಈಗ ಮುಖ್ಯವಾಗಿ ನಮ್ಮ ಕೊಡಗು ಜಿಲ್ಲೆ ಮೊದಲು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಾ ಇತ್ತು. ಈಗ ಮತ್ತೆ ಅದನ್ನು ವಿಂಗಡಿಸಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವ್ಯಾಪ್ತಿಗೆ ತರಲಾಗಿದೆ. ಹೌದು, ಈ ವರ್ಷದಿಂದ, ಈ ವರ್ಷದ ಮಧ್ಯಭಾಗದಿಂದ ಅಂತ ಹೇಳ್ಬೋದು. ಈಗ ಇದ್ರ ಪ್ರಸ್ತಾಪ ಯಾಕೆ ಅಂತ ಅಂದರೆ, ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ ನಡೀತಾ ಇದೆ, ವಾರ್ಷಿಕ ಕೃಷಿ ಮೇಳ. ಒಂದು ಕೃಷಿ ವಿಶ್ವವಿದ್ಯಾಲಯಗಳ ಹಬ್ಬ ಇದ್ದಂಗಿದು. ಆ ವರ್ಷದಲ್ಲಿ ಏನೇನು ವಿಶೇಷತೆ ಇರುತ್ತೆ, ಏನೇನು ಸಂಶೋಧನೆಗಳಾಗಿರ್ತವೆ, ಅದ್ರ ಬಗ್ಗೆ ರೈತರ ಒಂದು ಗಮನವನ್ನು ಸೆಳೆಯುವಂಥದ್ದು, ರೈತರ ಒಂದು ಸಮಾವೇಶವನ್ನು ಮಾಡುವಂಥದ್ದು, ಅವ್ರಿಗೆ ಮಾಹಿತಿಯನ್ನು ನೀಡುವಂಥದ್ದು ಆ ತಂತ್ರಜ್ಞಾನಗಳ ಬಗ್ಗೆ. ಜೊತೆಗೆ ಆ ವಿಶ್ವವಿದ್ಯಾಲಯದ ಒಂದು VC ಫಾರ್ಮ್ ಇದೆಯಲ್ಲ, ಅದು ಮುಖ್ಯ ಆವರಣ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ್ದು. ಅದರ ವ್ಯಾಪ್ತಿಯಲ್ಲಿ ಕೆಲವು ಪ್ರಾತ್ಯಕ್ಷಿಕೆ ತಾಕಳನ್ನು ಕೂಡ ಮಾಡಿರ್ತಾರೆ. ಈಗ ಒಂದು ದೂರವಾಣಿ ಕರೆ ಇದೆ, ಅದನ್ನು ಸ್ವೀಕರಿಸಿ ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಸರಿ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈ VC ಫಾರಂ ಒಂದು ವ್ಯಾಪ್ತಿಯಲ್ಲೇ ಇದು ನಡೆಯುವಂಥದ್ದು. ಇದು ಡಿಸೆಂಬರ್ ತಿಂಗಳ 5ನೇ ತಾರೀಕು, 6ನೇ ತಾರೀಕು ಮತ್ತು 7ನೇ ತಾರೀಕು, ಅಂದರೆ ಈ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ, ಈ 3 ದಿನಗಳಂದು ನಡೆಯುತ್ತೆ. ಮತ್ತು ಸಾಧಾರಣವಾಗಿ ಕೃಷಿ ಇಲಾಖೆಯವರು ರೈತರನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ವ್ಯವಸ್ಥೆಗಳನ್ನು ಆಗಿರುತ್ತೆ. ಈಗ ಆತ್ಮ ಅಂತ ಒಂದು ಯೋಜನೆ ಇದೆ, ಅದರ ಒಂದು ಅಡಿಯಲ್ಲಿ ಅವ್ರನ್ನ ಆ ಒಂದು ಆವರಣಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಸಾಧಾರಣವಾಗಿ ಮಾಡಿರ್ತಾರೆ. ಇದ್ರ ಬಗ್ಗೆ ನಮ್ಮ ರೈತ ಬಾಂಧವರು ತಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಖಚಿತ ಮಾಡ್ಕೋಬೇಕು ಏನು ವ್ಯವಸ್ಥೆ ಆಗಿದೆಯೇ ಅಂತಂದು. ಮುಖ್ಯವಾಗಿ ಈ ಒಂದು ಕೃಷಿ ಮೇಳ ನಾನು ಮೊದಲೇ ಹೇಳಿದಾಗೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬರೋ ಈ ಮೂರು ದಿನಗಳಂದು ನಡೆಯುತ್ತೆ. ಇಲ್ಲಿನ ಒಂದು ವಿಶೇಷ ಆಕರ್ಷಣೆಗಳು ಅಂದರೆ, ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ತಾವು? ಗಣೇಶ್ ಕುಮಾರ್ ಅಂತ ಹೇಳಿ, ಕೋಸೂರು ಸರ್. ಹಾಂ, ಗಣೇಶ್ ಕುಮಾರ್ ಹೇಳಿ. ಗಣೇಶ್ ಕುಮಾರ್, ಹೇಗಿದೆ ಬೆಳೆ ಸರಿ? ಬೆಳೆ ಕಾಫಿ ಬೆಳೆ ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಇದ್ರಲ್ಲಿ ಕಲ್ತೋಸಕ್ಕಿಂತ ಪರವಾಗಿಲ್ಲ. ನಿಮ್ದೆಲ್ಲ ರೋಬಸ್ಟನೇ ಅಲ್ವೇ? ಹೌದು ಸರ್, ರೋಬಸ್ಟ. ಅರಬ್ಬಿ ಸ್ವಲ್ಪ ಸ್ವಲ್ಪ ದೂರ ದೂರ ಎಲ್ಲೋ ಕಡಿಮೆ ಇದೆಯಾ? ಅರಬ್ಬಿ ಅಂದ್ರೆ ನಾವು ಮಧ್ಯದಲ್ಲಿ ಏನಾದ್ರೆ ಹಾಕಿ ಆಗಿದ್ದು ಆಯ್ತದೆ ಅಷ್ಟೇ. ಅಂದ್ರೆ ನಿಮ್ಮ ಮನೆ ಬಳಕೆಗೆ ಹೇಗೆ ಅದು? ಹೌದೌದು ಹೌದು, ಮನೆ ಬಳಕೆಗೆ. ಅದೆಲ್ಲ ಕೊಯ್ಲು ಮಾಡ್ಕೊಂಡ್ರ ಈಗ ಮಾಡಿದೆ ಸರ್, ಒಂದು 8-10 ಕೆಜಿ ಆಗ್ಬೋದು ಅಷ್ಟೇ. ಆಯ್ತು, ನಿಮ್ಮ ಮನೆ ಬಳಕೆಗೆ ಅದು ಆಗತ್ತೆ ಅಲ್ವಾ? ಹೌದೌದು. ಟೇಸ್ಟ್ ಇರುತ್ತೆ ಸರ್ ಕಾಫಿ? ಹಾ, ಕಾಫಿ ಟೇಸ್ಟ್ ಇರುತ್ತೆ. ಹೌದೌದು ಹೌದು. ಅದಕ್ಕೆ ಅದಕ್ಕೆ ಬೆಲೆನೂ ಜಾಸ್ತಿ ಅಲ್ವಾ ಮಾರುಕಟ್ಟೆಯಲ್ಲಿ? ಹೌದು, ನಾವಿಲ್ಲಿ ಪಕ್ಕದಡಿ ಕೊಟ್ರೆ ಅದು ಬರೋದೇ ಕಡಿಮೆ, ಇಲ್ಲಿ ನಾವು ತಕೊಳ್ಳಿ ಇದೇ ಬೆಲೆ ಕೊಡ್ತಾರೆ ಸರ್. ನೀವು ಮನೆ ಬಳಕೆಗೆ ಬಳಸ್ಕೊಳ್ಳೋದು ಒಳ್ಳೇದು. ಹೌದು ಸರ್. ರೋಬಸ್ಟ ನಿಮ್ದು ಹೇಗಿದೆ ಕಾಫಿ? ಚೆನ್ನಾಗಿದೆ ಸರ್, ಕಳೆದೋಸಕ್ಕಿಂತ ಎಷ್ಟೋ ಪರವಾಗಿಲ್ಲ. ಓ, ಎಲ್ಲ ಕಡೆನೂ ಈ ಸರಿ ಸ್ವಲ್ಪ ಬೆಳೆ ಇಳಿಮುಖನೇ ಇದೆ ಅಂತ ಹೇಳ್ತಾರೆ, ನಿಮ್ದು ಪರವಾಗಿಲ್ಲ ಅನಿಸ್ತಾ ಇದೆ? ಪರವಾಗಿಲ್ಲ ಸರ್, ಕಳೆದೋಸಕ್ಕಿಂತ ಪರವಾಗಿಲ್ಲ. ಯಾವಾಗ ಕೊಯ್ಲು ಪ್ರಾರಂಭ ಮಾಡಬೇಕು ಅಂತೀರಾ? ಕೊಯ್ಲು ಈ ಡಿಸೆಂಬರ್ 15-ಕ್ಕೆಲ್ಲ ಪ್ರಾರಂಭ, ಹಣ್ಣಾಗ್ತಾ ಇದೆ, ಮಧ್ಯ ಮಧ್ಯ ಪಕ್ಷಿಗಳಿಗೆ ಚಂದ ಆಯ್ತದೆ. ಈ ತಿಂಗಳು ಮಧ್ಯಭಾಗದಿಂದ ಪ್ರಾರಂಭ ಮಾಡಬಹುದು ಅಂತನಾ? ಹೌದೌದು ಸರ್. ಅಂದ್ರೆ ಈ ಸರಿ ಎಷ್ಟು ಎಷ್ಟು ಭಾಗ ಆಗ್ಬೋದು ಅಂತೀರಾ ಒಂದು ಬೆಳೆ? ಒಂದು 70 ಭಾಗ ಆಗ್ಬೋದಾ? ಒಂದು 65% ಗ್ಯಾರಂಟಿ ಆಗ್ಬೋದು. ಶೇಕಡ 65% ಆಗ್ಬೋದು ಅಂತ. ಅಂದ್ರೆ ಕೆಲವು ಕಡೆ ಎಲ್ಲ ಅದೇ ಮಳೆ ಸ್ವಲ್ಪ ಎಲ್ಲ ಜಾಸ್ತಿಯಾಗಿ ಮಳೆ ಬರೀ ಸರ್. ಅಂದ್ರೆ ಒಂದು ಇಲ್ಲೂ ಈ ಮಡಿಕೇರಿನಲ್ಲಿ ಇವತ್ತು ಮೋಡ ಮುಸುಕದಂತ ವಾತಾವರಣ ಇದೆ ಮಧ್ಯಾಹ್ನ ಮೇಲೆ. ಅದೇ ಅದೇ ಅದೇ, ಅದು ಈ ಚಂಡಮಾರುತದ್ದು ಬೇರೆ ಇತ್ತಲ್ಲ ದಿತ್ವ, ಗೊತ್ತಿಲ್ಲ ಸರ್. ಅದು ಶ್ರೀಲಂಕಾದಿಂದ ಈಗ ಈ ಕಡೆ ಎಲ್ಲ ಬರ್ತಾ ಇದೆ ನಮ್ಮ ಪೂರ್ವ ಕರಾವಳಿ ಕಡೆಗೆ. ಅದರದ್ದು ಒಂದು ಕಡಿಮೆ ಆಗ್ಬೋದು ಸರ್? ಅದು ಆಗುತ್ತೆ ಆಗುತ್ತೆ ಆಗುತ್ತೆ, ಏನ್ ಸಮಸ್ಯೆ ಇಲ್ಲ. ನಮ್ಗೆ ಅಷ್ಟೊಂದು ಪರಿಣಾಮ ಇಲ್ಲ ಅನ್ಸುತ್ತೆ. ಒಳ್ಳೆ ಪೇಟೆ ಸರ್. ನಿಮ್ದೇನು ಭತ್ತ ಏನು ಹಾಕಿರ್ಲಿ ಸರಿ? ಇಲ್ಲ ಸರ್, ಈ ಸಲ ಇಲ್ಲ, ಯಾವ್ದಿಲ್ಲ ಭತ್ತ, ಯಾವ್ದಿಲ್ಲ. ಅಡಿಕೆ ಇದೆಯಲ್ಲ ನಿಮ್ದು? ಅಡಿಕೆ ಹೊಸ ತೋಟ ಸರ್. ಇನ್ನು ಒಂದು 3 ವರ್ಷದಲ್ಲಿ ಫಸಲು ಕೊಡುತ್ತೆ ಅನ್ನುವ ನಿರ್ಧಾರ. ಈಗ ಎಷ್ಟು ವರ್ಷ ಆಯ್ತು ಅದು? 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತಾ? ಇನ್ನು ಒಂದು 2-3 ವರ್ಷ ಬೇಕು. ಸಾಧಾರಣ 3 ವರ್ಷ ಅಂದ್ರೆ ಫಸಲು ಬರಕಿಲ್ಲ ಸರ್, ಒಂದು 6 ವರ್ಷ ಆಗ್ಲೇಬೇಕು. ಅದೇ ಉಷ್ಣಾಂಶ ಸ್ವಲ್ಪ ಬೇಕಾಗತ್ತೆ ಅದಕ್ಕೆ. ಬೇರೆ ಕಡೆಗಿಂತ 1 ವರ್ಷ ಆದ್ರೂ ಹೆಚ್ಚಿಗೆ ಬೇಕಾಗತ್ತೆ ಇಲ್ಲಿ. ಬೇರೆ ಕಡೆ ಎಲ್ಲ 4-5 ವರ್ಷ ಬೇಕಾಗತ್ತೆ, ಇಲ್ಲಿ 6 ವರ್ಷ ಬೇಕಾದೇ ಆಗತ್ತೆ ಇಲ್ಲಿ. ಒಟ್ಟಾರೆ ಸರಿ, ಕಾಫಿ ಬೆಳೆ ಚೆನ್ನಾಗಿದೆ ಅನ್ನ ಒಂದು ನಿಮಗೆ ತೃಪ್ತಿ ಇದೆ? ತೃಪ್ತಿ ಇದೆ ಸರ್, ಒಂದು ಮಾದರಿ ತೃಪ್ತಿ ಇದೆ. ಮತ್ತೆ ಏನು ನೀವು ಸಾಧಾರಣವಾಗಿ ಏನು ಚೆರ್ರಿನೇ ಮಾಡ್ತೀರಲ್ಲ ಸರ್, ರೋಬಸ್ಟಾ ಅಂದ್ರೆ ಚೆರ್ರಿ ಮಾಡ್ತೀರಾ? ರೋಬಸ್ಟ ಇದು ಪಾರ್ಚ್ಮೆಂಟ್ ಇಲ್ಲ ಸರ್, ಚೆರ್ರಿನೇ ನಮ್ಗೆ. ಪಾರ್ಚ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಅಷ್ಟೇ ಇಲ್ಲ. ಅದೇ ಅದೇ ಸಣ್ಣ ಇಳುವರಿ. ಇವೆಲ್ಲ ಕಳೆ ತೆಗೆದು ಎಲ್ಲ ಮಾಡ್ತಾ ಇದ್ದೀರಾ ಈಗ? ಆಲ್ರೆಡಿ ಮುಗ್ದಿದೆ ಸರ್. ಮುಗ್ದಿದೆ ಎಲ್ಲ, ಒಂಥರ ತೋಟ ಸ್ವಚ್ಛ ಆದ್ರೇ ಈ ರೋಬಸ್ಟ ಕೊಯ್ಲು ಮಾಡೋದಕ್ಕೆ ಅನುಕೂಲ ಆಗತ್ತಲ್ವಾ? ಹೌದು, ಇನ್ನೇನು ಗುಡಿಸ್ಕೊಳ್ಳೋ ಈ ತರಕಾರಿಗಳು ಬೀಳ್ತವೆ ಅವನ್ನ ಗುಡಿಸ್ಕೊಳ್ಳೋದು, ಸ್ಟಾರ್ಟ್ ಹಾಕೊಂಡು ಕುಯ್ದ್ರೆ ಆಯ್ತು. ಸರಿ, ಅದೇ ಇವನ್ನೆಲ್ಲ ಹಾಕೋ ಟಾರ್ಪಲ್ಲು ಎಲ್ಲ ಹಾಕೋಬೇಕಾಗತ್ತೆ ಕೆಳಗಡೆ, ಅದನ್ನ ಎಲ್ಲ ಬೆರಳಲ್ಲಿ ಹಿಡಿದು ತರಿಬೇಕಾಗತ್ತೆ ಅದನ್ನ. ಹೌದೌದು. ಆಮೇಲೆ ನೀವು ಅದು ಒಣಗಿಸಿ ಮಾರಾಟ ಮಾಡುವಂಥದ್ದು. ಆರು ಬಿಸಿಲು ಕರೆಕ್ಟ್ ಆಗಿ ಸಿಕ್ಕಬೇಕು. ಆರು ದಿನ ಒಣಗಬೇಕಾಗತ್ತಾ ಸರಿಯಾದ ಬಿಸಿಲಿದ್ರೆ? ಸರಿಯಾದ ಬಿಸಿಲ ಆರು ಬಿಸಿಲು ಧಾರಾಳ ಸಾಕು. ಸಾಧಾರಣವಾಗಿ ಒಳ್ಳೆ ಬೆಲೆ ಕಾಯ್ತಿರೋ ಅಥವಾ ತಕ್ಷಣ ಮಾರಾಟ ಮಾಡ್ತಾರೆ ಗಣೇಶ್ ಕುಮಾರ್? ಇಲ್ಲ ಸರ್, ನಾವು ಕಾದು ಈ ವರ್ಷ ಸೋತೋದು, ಇನ್ನು ಕಾಯೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು ಸೂಕ್ತವಾದ ಬೆಲೆ ಅನಿಸ್ತು ಅಂದ್ರೆ ಕೊಟ್ಬಿಡದೆ ಒಳ್ಳೇದು ಅಂತೀರಿ? ಹೌದು ಸರ್, ನಾನು ಈ ವರ್ಷ ಕೊಟ್ಟಿದ್ದು ಈಗ ಕೊಟ್ಟು ಒಂದ್ ತಿಂಗಳು ಆಗ್ಲಿಲ್ಲ. ಕೆಲವರು ಕಳಸರಿ 12-13 ಸಾವಿರದವರೆಗೂ ಹೋಗಿತ್ತು, ಆಮೇಲೆ 10,000ಕ್ಕಿಂತ ಕೆಳಗಡೆ ಬಂದ್ಬಿಡುತ್ತಲ್ಲ ರೋಬಸ್ಟ ಚೆರ್ರಿ. ಅದೇ 13 ವರೆಗೂ ಹೋಗಿತ್ತಲ್ಲ ಒಂದು ಸಂದರ್ಭದಲ್ಲಿ, ಆವಾಗ ಇನ್ನು 15 ಆಗುತ್ತೆ ಅಂತ. ಹೌದು, ಅದೇ ಅದು ಸ್ವಲ್ಪ ನೋಡಿಕೊಂಡು ನಮಗೆ ತೃಪ್ತಿ ಅನಿಸ್ದಾಗ ಕೊಟ್ಟೆ ಬಿಡ್ಬೇಕತ್ತ. ಹೌದು. ಈಗ ಇವತ್ತು ಒಂದು ಪ್ರಶ್ನೆ ನಿಮಗೆ ಗಣೇಶ್. ಆಯ್ತು ಸ್ವಾಮಿ, ಕೇಳಿ. ಈಗ ಡಿಸೆಂಬರ್ 5 ನಮ್ಮ ರೈತರಿಗೆ ಬಹಳ ಒಂದು ಮುಖ್ಯವಾದ ದಿನಾಚರಣೆ ಇದೆ. ಅದು ನಮ್ಮ ಒಂದು ನಮ್ಮ ಎಲ್ಲ ಬೆಳೆ ಬೆಳೆಯೋದಕ್ಕೆ ಬಹಳ ಮುಖ್ಯವಾದ ದಿನ, ಒಂದು ಏನು ಸಂಪನ್ಮೂಲ ಅಂತೀವಿ ಅದನ್ನ, ಸಂಪನ್ಮೂಲ. ನಮ್ಮ ಬೆಳೆ ಬೆಳೆಯೋದಕ್ಕೆ ನಮ್ಮ ಇಡೀ ಜೀವನವೇ ಅದರ ಮೇಲೆ ಆಧಾರಿತವಾಗಿರುತ್ತೆ. ಆ ಸಂಪನ್ಮೂಲಕ್ಕೆ ಸಂಬಂಧಪಟ್ಟ ಒಂದು ದಿನ ಡಿಸೆಂಬರ್ 5, ಯಾವ ದಿನ ಅದು? ನೈಸರ್ಗಿಕ ಸಂಪನ್ಮೂಲ. ನೈಸರ್ಗಿಕ ಸಂಪನ್ಮೂಲ, ಹೌದು, ಬಹಳ ಮುಖ್ಯ ಅದು. ನಾವು ಅದನ್ನ ತಾಯಿಗೂ ಕೂಡ ಹೋಲಿಸ್ತೀವಿ. ಅದು ಹುತ್ತರಿ ಹಬ್ಬ ಸರ್ ನಮ್ದು. ಹುತ್ತರಿ ಹಬ್ಬ ನಾಳೆ ಅಲ್ವಾ? ನಾಳೆ ಹಬ್ಬ ನೋಡಿ, ಹುತ್ತರಿ ಹಬ್ಬ ಮತ್ತೆ ಆ ದಿನ ಎರಡೂ ಹತ್ತತ್ರನೇ ಬಂದಿದ್ದಾವೆ ಅಲ್ವಾ? ಅದು ಯಾವ ದಿನ ಅಂತ ನನಗೆ ಸ್ವಲ್ಪ. ಡಿಸೆಂಬರ್ 5 ವಿಶ್ವ ಮಣ್ಣು ದಿನ ಅಂತ ಆಚರಿಸ್ತೀವಿ ಗಣೇಶ್. ವಿಶ್ವ ಮಣ್ಣು ದಿನ, ಓಕೆ ಸರ್, ಥ್ಯಾಂಕ್ ಯು ಸರ್. ಯಾಕೆಂದ್ರೆ ಅದು ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು ನಿಮ್ಮ ಮೂಲಕ ವಿಶ್ವ ಮಣ್ಣು ದಿನ ಅಂತ. ಒಳ್ಳೆ ದಿವಸನೇ ಹುತ್ತರಿ ಸಿಕ್ಕಾಕೊಂಡಿದ್ದೆಲ್ಲ ಸರ್. ಹಾ, ಹುತ್ತರಿಗೆ ನೋಡಿ ಮಣ್ಣಿನಿಂದ ನಮ್ಮ ಕದ್ರು ಬರುತ್ತೆ ಭತ್ತದ್ದು, ಅದನ್ನ ಕೊಯ್ಲು ಮಾಡುವಂತದ್ದು ದಿನ ಹುತ್ತರಿ. ಒಳ್ಳೆ ದಿವಸ, ಪುದಿಯ ಹರಿ ಅಂತಾರೆ ಅಲ್ವಾ, ಹೊಸ ಅಕ್ಕಿ. ಮಾರನೇ ದಿನ ವಿಶ್ವ ಮಣ್ಣು ದಿನ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಮಣ್ಣಿನ ಒಂದು ಪ್ರಾಮುಖ್ಯತೆ ತಿಳ್ಕೋಬೇಕು. ಮೇಲ್ಮಣ್ಣಿದೆಯಲ್ಲ ಗಣೇಶ್, ಒಂದು ಸುಮಾರು 15 ಸೆಂಟಿಮೀಟರ್ ಮಣ್ಣಿದೆಯಲ್ಲ ನಮ್ಮ ಮೇಲ್ಮಣ್ಣು, ಕಪ್ಪು ಪದರ ಅಲ್ಲ, ಎಲ್ಲ ಯಾವುದೇ ಆಗಲಿ ಯಾವುದೇ ಮಣ್ಣಾದ್ರೂ 15 ಸೆಂಟಿಮೀಟರ್, ಅದು ಮುಖ್ಯವಾಗಿ ಅದು ಕಲ್ಲಿಂದಲೇ ಆಗಿರೋದು ಮಣ್ಣು. ಕಲ್ಲು ಎಲ್ಲ ಪುಡಿ ಪುಡಿಯಾಗಿ ಅದು ಮಣ್ಣು ಬಂದಿರುತ್ತೆ. ಪಿತೃ ಪದಾರ್ಥ ಅಂತಾರೆ, ತಳದಲ್ಲಿರುತ್ತೆ ಅದು. ಅದು ಈ ಗಾಳಿ ಮಳೆ ಶಾಖ ಇದಕ್ಕೆಲ್ಲ ಸಿಕ್ಕಿ ಆ ಒಂದು ರೂಪಕ್ಕೆ ಬಂದಿರುತ್ತೆ ಮೇಲ್ಮಣ್ಣಿಗೆ. ಆ ಮೇಲ್ಮಣ್ಣಲ್ಲೇ ನಮ್ಮ ಸೂಕ್ಷ್ಮಾಣುಜೀವಿಗಳೆಲ್ಲ ಇರುವಂಥದ್ದು ಮತ್ತು ಚಟುವಟಿಕೆಯಿಂದ ಕೂಡಿರ್ತವೆ. ಆ ಮೇಲ್ಮಣ್ಣನ್ನು ನಾವು ಕಳ್ಕೊಳ್ತು ಅಂದರೆ ಮತ್ತೆ ಅದು ಸೃಷ್ಟಿಯಾಗಬೇಕಂದ್ರೆ 1,000 ವರ್ಷ ಬೇಕಂತೆ. ಆದ್ದರಿಂದ ಮೇಲ್ಮಣ್ಣನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಅದಕ್ಕಾಗಿ ಕಾಫಿ ತೋಟದಲ್ಲಿ ಒಂದು ಎಂಥ ಗುಂಡಿಗಳನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ, ಅದರ ಹೆಸರು ಹೇಳ್ಬೋದಾ? ನೀರು ಗುಂಡಿ ಸರ್. ನೀರು ಗುಂಡಿ ಅಂತಾರೆ, ಮತ್ತು ಇನ್ನೊಂದು ತೊಟ್ಲು ಗುಂಡಿನೂ ಅಂತಾರೆ. ತೊಟ್ಲು ಗುಂಡಿಗಳು ಅಂತ ಕೂಡ ಕರೀತಾರೆ ಅದನ್ನ. ಅದು ಮಾಡೋ ಉದ್ದೇಶನೇ ಅದು ಗಣೇಶ್. ಮುಖ್ಯವಾಗಿ ತೇವಾಂಶ ಬಸ್ತೋಗೋದಕ್ಕೆ, ಅಲ್ಲಿ ಸಂಗ್ರಹ ಆಗೋದಕ್ಕೆ, ಭೂಮಿಗಿಳಿಯೋದಕ್ಕೆ ಅದು ಒಂದು ಅನುಕೂಲ. ಆದರೆ ಮೇಲ್ಮಣ್ಣು ಕೊಚ್ಚಣೆ ಆಗಿರುತ್ತಲ್ಲ, ಅದು ಕೂಡ ಅಲ್ಲದೆ ಸಂಗ್ರಹ ಆಗುತ್ತೆ. ಅದು 2-3 ವರ್ಷಕ್ಕೊಮ್ಮೆ ನಾವು ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸ್ಬೇಕು ತೊಟ್ಲು ಗುಂಡಿಗಳನ್ನು ಅಂತ ವಿನೋದ್ ಹೇಳ್ತಾ ಇರ್ತಾರೆ. ಹಾಂ ಸರ್, ಈಗ ದೂರವಾಣಿ ಸಂಪರ್ಕ ಕಡಿತ ಉಂಟಾಗಿದೆ. ಆದ್ದರಿಂದ ನಾವು ಈ ಮೇಲ್ಮಣ್ಣಿನ ಸಂರಕ್ಷಣೆ ಕಡೆಗೆ ವಿಶೇಷ ಗಮನ ಕೊಡಬೇಕಾಗತ್ತೆ. ಈ ವಿಶ್ವ ಮಣ್ಣಿನ ದಿನದ ಸಂದರ್ಭದಲ್ಲಿ ಮಣ್ಣು ಬಹಳ ಅಮೂಲ್ಯವಾದ ಸಂಪನ್ಮೂಲ. ನಾವು ಚರಿತ್ರೆಯಲ್ಲೆಲ್ಲ ಓದಿದ್ದೀವಿ, ಕೆಲವು ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ನಾಗರಿಕತೆಗಳು ಕೂಡ ಎಲ್ಲ ಹಾಳಾಗಿರೋದು ಸರಿಯಾಗಿ ಮಣ್ಣು ನೋಡಿಕೊಂಡಿಲ್ಲ ಅವರು. ಮೆಸೊಪಟೋನಿಯಾ ಅಂತೀವಿ ನಮ್ಮ ಸಿಂಧೂ ನಾಗರಿಕತೆ, ಇವು ಮಣ್ಣಿನ ಒಂದು ಸರಿಯಾಗಿ ನಿರ್ವಹಣೆ ಆಗಲಿಲ್ಲ ಅಂತಲೇ ಒಂದು ಅಭಿಪ್ರಾಯ ಪಡ್ತಾರೆ. ಅದನ್ನು ಮಣ್ಣಿನ ಒಂದು ಸಂರಕ್ಷಣೆ ಮತ್ತು ಸದುಪಯೋಗ ಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಅದು ನಮ್ಮ ಕೃಷಿಕರ ದೃಷ್ಟಿಯಿಂದ, ಬೇರೆಯವರ ಮಣ್ಣಿನ ಬಗ್ಗೆ ಅಷ್ಟೊಂದು ನಿರ್ಲಕ್ಷ್ಯ ಇರ್ಬೋದು, ಆದರೆ ಕೃಷಿಕರಿಗೆ ಮಣ್ಣಿಂದ ಕಾಯ ಅಂತ ಮಣ್ಣಿಂದ ಅಂತಾರೆ. ಹೌದು, ನೈಲ್ ನಾಗರಿಕತೆ ಕೂಡ ಹೌದು, ಅವೆಲ್ಲ ಉಚ್ಚಾರ ಸ್ಥಿತಿ ಹೌದು. ಮಣ್ಣಿಂದ ಕಾಯ ಮಣ್ಣಿಂದ ಅಂದರೆ ನಮ್ಮ ದೇಹನೂ ಕೂಡ ಮಣ್ಣಿಂದನೇ ಆಗಿರೋದು. ಮಣ್ಣಿಂದ ಅಂತ ಅಂದರೆ ಮಣ್ಣಿಂದ ಉತ್ಪತ್ತಿಯಾದ ವಸ್ತುಗಳನ್ನು ಆಹಾರವನ್ನು ತಿಂದು ನಮ್ಮ ದೇಹ ಬೆಳೆದಿರುತ್ತೆ ಅಲ್ವಾ, ದಾಸರ ಪದ ಕೂಡ ಇದೆ. ಆದ್ದರಿಂದ ವಿಶ್ವ ಮಣ್ಣಿನ ದಿನದ ಸಂದರ್ಭದಲ್ಲಿ ಎಲ್ಲ ರೈತರಿಗೂ ಕೂಡ ಈ ಒಂದು ವಿಚಾರವನ್ನು ನಾವು ತಿಳಿಸೋಣ ಅಂತ ಹೇಳ್ತಾ ಈಗ ಕೃಷಿ ಮೇಳಕ್ಕೆ ಮತ್ತೆ ಬರೋಣ. ಕೃಷಿ ಮೇಳ ಮಂಡ್ಯದ VC ಫಾರಂ ಈ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ December 5, 6, 7 ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ನಡೆಯುತ್ತೆ. ಇಲ್ಲಿನ ವಿಶೇಷ ಆಕರ್ಷಣೆಗಳು ಅಂದರೆ ಸಮಗ್ರ ಕೃಷಿ ಬಗ್ಗೆ ಮಾಹಿತಿ ಇರುತ್ತೆ. ಅಂದರೆ ಇವತ್ತು ನಾವು ಬರೀ ಕೃಷಿ ಮೇಲೆ ಅವಲಂಬಿತ ಆಗೋದಕ್ಕಿಂತನೂ ಪಶುಪಾಲನೆ ಮತ್ತು ಬೇರೆ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಇಂಥ ಉಪಕಸಬುಗಳನ್ನು ಕೂಡ ಅನುಸರಿಸ್ಬೋದು. ಮೀನೂ ಇದೆ, ಕೋಳಿ ಇಲ್ಲೆಲ್ಲ ಮೀನು ಕೋಳಿ ಸಾಕಾಣಿಕೆ ಇದೆ, ಹಂದಿ ಸಾಕಾಣಿಕೆ ಇಂಥ ಕಸಬುಗಳನ್ನು ಕೂಡ ಇಟ್ಕೋಬೇಕು ಅಂತ. ವಿಶೇಷವಾಗಿ ನಮ್ಮ ಸಣ್ಣ ಕೃಷಿಕರು ಅವರಿಗೆಲ್ಲ ಆದಾಯದ ಮೂಲಗಳು ಆಗ್ತವೆ. ಜೇನು ಸಾಕಾಣಿಕೆನೂ ಕೂಡ ಬಹಳ ಮುಖ್ಯ, ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆಗಳನ್ನು ಕೂಡ ಸಾಕಷ್ಟಿದೆ. ಜೊತೆಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳಿಗೆ ಇಲ್ಲಿ ಒತ್ತನ್ನು ನೀಡಲಾಗ್ತಾ ಇದೆ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಯವರು ಕೊಯಮತ್ತೂರಿನಲ್ಲಿ ಉದ್ಘಾಟನೆ ಮಾಡಿದರು ನೈಸರ್ಗಿಕ ಕೃಷಿ ಸಮ್ಮೇಳನ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನ್ ಕಿ ಬಾತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ರು ಅದು, ನಾವು ಈ ನೈಸರ್ಗಿಕ ಕೃಷಿಯನ್ನು ಅನುಸರಿಸ್ಬೇಕು ಅಂತ. ಮತ್ತು ಇತ್ತೀಚೆಗೆ ಉಡುಪಿ ಮತ್ತು ಈ ಗೋವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವಲ್ಲೂ ಕೂಡ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸ್ಕೋಬೇಕು ಅಂತಲೂ ಕೂಡ ಕರೆ ಕೊಟ್ಟಿದ್ದರು. ಅವರೇನು 10 ಒಂದು ವಿಷಯಗಳನ್ನು ಅಂಶಗಳನ್ನು ಹೇಳಿದ್ರಲ್ಲ ನಮ್ಮ ಜನರಿಗೆ, ಅದರಲ್ಲಿ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸ್ಕಡೆಗೆ ಗಮನ ಕೊಡಬೇಕು ಅಂತ. ಆಮೇಲೆ ಈ ದೇಶಿ ತಳಿಗಳ ಪ್ರಾತ್ಯಕ್ಷಿಕೆ ಅದು ಬಹಳ ಮುಖ್ಯ. ಅದು ನಮ್ಮ ದೇಶಿ ರಾಸುಗಳಾಗ್ಬೋದು, ನಮ್ಮ ಬಿತ್ತನೆ ಬೀಜಗಳಾಗ್ಬೋದು, ಅದರ ಬಗ್ಗೆ ಪ್ರಾತ್ಯಕ್ಷಿಕೆ. ಕೃಷಿ ವಸ್ತು ಪ್ರದರ್ಶನ ಇರುತ್ತೆ, ಮತ್ತು ಹೈಟೆಕ್ ತೋಟಗಾರಿಕೆ ಪ್ರಾತ್ಯಕ್ಷಿಕೆಗಳು ಅದು ಕೂಡ ಇರುತ್ತೆ. ಸುಧಾರಿತ ಮೇವಿನ ತಳಿಗಳು ಮತ್ತು ತಾಂತ್ರಿಕತೆಗಳನ್ನು ಅಲ್ಲಿ ಪ್ರದರ್ಶಿಸಲಾಗುತ್ತೆ. ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಇತ್ತೀಚೆಗೆ ಅದು ಕೂಡ ಜನಪ್ರಿಯ ಆಗ್ತಾ ಇದೆ, ಅದರ ಬಗ್ಗೆ ಅಲ್ಲಿ ಪ್ರಾತ್ಯಕ್ಷಿಕೆ ಇರುತ್ತೆ. ಸಿರಿಧಾನ್ಯಗಳ ಮೇಳ ಅದು ಕೂಡ ಇರುತ್ತೆ. ಮತ್ತು ಆ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂಥ ನೂತನ ತಳಿಗಳು ಮತ್ತು ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಇರುತ್ತೆ. ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಾನಗಳು ಈಗಾಗಲೇ ನಾವು ಮಾತಾಡಿದ್ವಿ, ಮಣ್ಣು ಮತ್ತು ನೀರನ್ನು ಸಂರಕ್ಷಣೆ ಮಾಡಿದಲೇ ನಾವು ಏನೂ ಮಾಡಲಿಕ್ಕಾಗಲ್ಲ ಅಂತ. ಮತ್ತು ಕಾಫಿ ಮತ್ತು ಸಾಂಬಾರು ಬೆಳೆಗಳ ತಂತ್ರಜ್ಞಾನಗಳು ಈಗ ನಮ್ಮ ಒಂದು ಪ್ರದೇಶ ಸೇರಿರೋದರಿಂದ ವಿಶ್ವವಿದ್ಯಾಲಯಕ್ಕೆ ಅದರ ಬಗ್ಗೆ ಅವರು ಗಮನ ಕೊಡಲೇಬೇಕಾಗತ್ತೆ. ಜೊತೆಗೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಇರುತ್ತೆ. ಕೃಷಿ ಅರಣ್ಯ ಮತ್ತು ಉತ್ಪನ್ನಗಳು ನಮ್ಮ ಅರಣ್ಯ ಮಹಾವಿದ್ಯಾಲಯ ಕೂಡ ಇದೆ, ಒಂದು ವ್ಯಾಪ್ತಿಗೆ ಬರುತ್ತೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ. ಮತ್ತು ಇನ್ನೊಂದು ಸೆಕೆಂಡ್ರಿ ಕೃಷಿ ಅಂತ, ಪ್ರಾಥಮಿಕ ಕೃಷಿ ಅಂದರೆ ನಾವು ಉತ್ಪಾದನೆ ಮಾಡ್ತೀವಿ ಅಲ್ಲ, ಈ ಸೆಕೆಂಡ್ರಿ ಕೃಷಿ ಅಂತಂದರೆ ಮುಖ್ಯವಾಗಿ ಸಂಸ್ಕರಣೆ ಮಾಡೋದು, ಮೌಲ್ಯವರ್ಧನೆ ಮಾಡೋದು ಮತ್ತು ಮಾರುಕಟ್ಟೆ, ಅದಕ್ಕೂ ಕೂಡ ಒಂದು ಉತ್ತೇಜನ ಕೊಡಬೇಕು ಅಂತ ಕೃಷಿ ಇಲಾಖೆಯಲ್ಲೇ ಇದಕ್ಕೆ ಒಂದು ನಿರ್ದೇಶನಾಲಯ ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ, ಸೆಕೆಂಡ್ರಿ ಕೃಷಿ ನಿರ್ದೇಶನಾಲಯ ಅಂತ. ಬರೀ ಉತ್ಪಾದನೆ ಮಾಡಿದ್ರೆ ಸಾಲದು, ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆ ಮಾಡಿ ಒಳ್ಳೆ ಲಾಭ ರೈತರಿಗೆ ತಲುಪಬೇಕು ಅಂತ. ಜೊತೆಗೆ ರೇಷ್ಮೆನೂ ಕೂಡ ಆ ಪ್ರದೇಶದಲ್ಲಿದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಸೋಮವಾರಪೇಟೆ ಆ ಸುತ್ತಮುತ್ತ ಎಲ್ಲ ಜಾಸ್ತಿ ರೇಷ್ಮೆ ಇದೆ. ಮತ್ತು ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿ ಮತ್ತು ಮೀನು ಸಾಕಾಣಿಕೆ ಬಗ್ಗೆ ಇಲ್ಲಿ ಮಾಹಿತಿ ಲಭ್ಯವಾಗುತ್ತೆ. ಮುಖ್ಯವಾಗಿ ಇಲ್ಲಿ ಪ್ರಮುಖ ಆಕರ್ಷಣೆಗಳು ಅಂದರೆ ಈ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಅಂತ, ಆರ್ಗ್ಯಾನಿಕ್ ಬೆಲ್ಲ. ಆರ್ಗ್ಯಾನಿಕ್ ಬೆಲ್ಲ ಅನ್ಬೋದು, ರಾಸಾಯನಿಕ ಅದು ಹೈಡ್ರೋಸ್ ಅಂತ ಒಂದು ರಾಸಾಯನಿಕ ಬಳಸ್ತಾರೆ, ಅದ್ರ ಬದಲಿಗೆ ಕೆಲವು ನೈಸರ್ಗಿಕ ಒಂದು ಅಂಶಗಳನ್ನೇ ಬಳಸ್ಕೊಂಡು ಈಗ ಸುಣ್ಣವನ್ನು ಬಳಸ್ಕೊಂಡು ಮಾಡುವಂಥದ್ದು ಬೆಲ್ಲನ ಸಾವಯವ ರೀತಿಯಲ್ಲಿ. ಔಷಧಿ ಸಸ್ಯಗಳ ಪ್ರಾತ್ಯಕ್ಷಿಕೆ ಇರುತ್ತೆ. ಮತ್ತು ವಿಸ್ಮಯಕಾರಿ ಕೀಟ ಪ್ರಪಂಚ ಮತ್ತು ಫಲಪುಷ್ಪ ಪ್ರದರ್ಶನ ಇರುತ್ತೆ. ದೇಶಿ ರಾಸುಗಳ ಪ್ರದರ್ಶನ ಮತ್ತು ಉಷ್ಣವಲಯ ಅರೆ ಉಷ್ಣವಲಯ ಬೆಳೆಗಳು, ಕೆಲವು ಈ ತೇವಾಂಶದ ಕೊರತೆ ಇದ್ರೂ ಕೂಡ ಬರುವಂಥ ಬೆಳೆಗಳು. ಮತ್ತು ಜೈವಿಕ ಇಂಧನ ತಂತ್ರಜ್ಞಾನಗಳು, ನಾವೀಗ ಪಳೆಯುಳಿಕೆ ಇಂಧನವನ್ನು ಹೆಚ್ಚು ಬಳಸ್ಕೊಂಡು ಇನ್ನು ಸ್ವಲ್ಪ ದಿನದಲ್ಲೇ ಅದು ಮುಗ್ದೋದ್ರೂ ಹೋಗ್ಬೋದು ಈ ಒಂದು ಶತಮಾನದ ಅಂಚಿಗೆ, ಹಾಗಾಗಿ ನಾವು ಜೈವಿಕ ಇಂಧನದ ಕಡೆಗೆ ಗಮನ ಕೊಡಬೇಕು. ಬೇರೆ ಬೇರೆ ಎಣ್ಣೆ ಅಂಶ ಇರುವಂಥ ಕಾಡು ಮರಗಳ ಬೀಜಗಳು ಕೂಡ ಇದ್ದಾವೆ, ನಾವು ಅದನ್ನ ಪತ್ತೆ ಹಚ್ಚಿ ಅವುಗಳನ್ನು ಬಳಸ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕು. ಈಗ ಸಾಧಾರಣವಾಗಿ ಇಲ್ಲೆಲ್ಲ ಸುರಹೊನ್ನೆ ಅಂತಾರೆ, ಬೇರೆ ಬೇರೆ ಅಂಥವೆಲ್ಲ ಇದ್ದಾವೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅಂತ. ಒಂದು ಮತ್ತೆ ಜಟ್ರೋಪ ಅನ್ನೋದು ಮೊದಲು ಅಂತ ಬೇಲಿ ಸಸ್ಯ ಅಂದರೆ ಅದನ್ನು ಕೂಡ ಬಳಸ್ಕೋಬಹುದು. ಕಚ್ಚಿಕಾಯಿ ಅಂತಾರೆ. ಹಾಂ ಹೌದು. ಮತ್ತೆ ಈ ಔಡಲ ಔಡ್ಲ ಹೊಂಗೆ, ಹಾಂ ಹೊಂಗೆ, ಹೊಂಗೆನೂ ಭಾಳ ಒಳ್ಳೆ ಇದು, ಜೈವಿಕ ಡೀಸೆಲ್ ಅಂತ ಅದು ಮಾಡ್ತಾರೆ. ಇದ್ರ ಜೊತೆಗೆ ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ ಇರುತ್ತೆ. ಕೃಷಿ ಪರಿಕರಗಳು ಮತ್ತು ಅಲ್ಲೇನು ಅವರು ಕೆಲವೊಂದು ಸುಧಾರಿತ ಕೃಷಿ ಪದ್ಧತಿಗಳ ಬಗ್ಗೆ ಒಂದು ಪುಸ್ತಕಗಳನ್ನು ತಂದಿರ್ತಾರೆ, ಅವುಗಳು ಕೂಡ ಲಭ್ಯವಾಗ್ತವೆ. ರೈತರಿಗೆ ಮಾರಾಟ ವ್ಯವಸ್ಥೆ ಇರುತ್ತೆ, ರೈತರು ಇದರ ಪ್ರಯೋಜನ ಪಡ್ಕೋಬೋದು ನೋಡಿ. ಈಗ ಒಂದು ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ನಾನು ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ. ತಮ್ಮ ಹೆಸರು ಶಿವನಂಜು ಅವರ? ಹೌದೌದು ಸರ್. ಹೇಳಿ ಶಿವನಂಜು ಅವರು. ಸರ್ ಅದೇ ಪರಿಸರ ಸಂಬಂಧ ಇರೋ ಪ್ರಶ್ನೆ ಚೆನ್ನಾಗಿ ಬರ್ತಾ ಇದೆ ಸರ್ ಕಾರ್ಯಕ್ರಮ. ಸರಿ ಸರಿ ಸರಿ. ಆಮೇಲೆ ಭತ್ತ ಬೆಳಿತೀವಿ ಸರ್. ಹಾ, ಭತ್ತ ಬೆಳಿತೀರಾ? ನಿಮ್ಗೆ ಯಾವ ಹಂತದಲ್ಲಿದೆ ಭತ್ತ ಈಗ? ಸರ್ ಭತ್ತ ಬೆಳಿತೀವಿ. ಅಲ್ಲ ಈಗ ಕೊಯ್ಲಿಗೆ ಹತ್ತತ್ರ ಬರ್ತಾ ಇದೆಯಾ ಶಿವನಂಜು? ಬರ್ತಾ ಇದೆ ಸರ್, ಇನ್ನು ಸ್ವಲ್ಪ ದಿನ. ನಿಮ್ದು ಹುಣಸೂರ್ ಅಲ್ವಾ? ಹೌದೌದು ಸರ್, ಹುಣಸೂರು. ಕೊಯ್ಲಿಗೆ ಹತ್ತತ್ರ ಬರ್ತಾ ಇದೆ. ಬರ್ತಾ ಇದೆ ಸರ್. ನಾಳೆ ಹುತ್ರಿ ಹಬ್ಬ ಅಲ್ವಾ? ಹೌದೌದು ಸರ್. ಅದಕ್ಕೆ ಅನುಗುಣವಾಗಿ ಮೊದಲೆಲ್ಲ ಹುತ್ರಿ ಹಬ್ಬದ ವರ್ಷಕ್ಕೆ ಎಲ್ಲ ಕೊಯ್ಲಿ ಬರ್ತಾ ಇದ್ವಂತೆ ತಳಿಗಳು. ಹೌದು ಸರ್. ಈಗ ಸ್ವಲ್ಪ ಮುಂಚಿತವಾಗಿಯೇ ಬರುವಂಥ ತಳಿಗಳು ಕೂಡ ಬಂದ್ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ಹಾಕ್ತಾ ಇದೆ. ಮತ್ತೆ ನಮ್ಮಲ್ಲಿ ಭತ್ತದ ಕೃಷಿನೂ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಗ, ಅದಕ್ಕೆ ಸ್ವಲ್ಪ ಕೆಲಸಗಾರರ ಕೊರತೆ, ಲಾಭ ಕಡಿಮೆ ಅಂತಂದು. ಮುಂಚೆ ತುಂಬಾ ಜಾಸ್ತಿ ಇತ್ತು ಸರ್. ಹೌದು ಹೌದು ಹೌದು ಹೌದು ಹೌದು. ಇತ್ತೀಚೆಗೆ ಕಮ್ಮಿ ಆಗ್ತಾ ಬಂದಿದೆ ಸರ್. ಕಡಿಮೆ ಆಗ್ತಾ ಇದೆ, ಆದರೆ ಕೆಲವರು ತಮ್ಮ ಮನೆ ಬಳಕೆಗೋಸ್ಕರನೇ ಕೆಲವರು ಭತ್ತ ಬೆಳ್ಕೊಳ್ತಾ ಇದ್ದಾರೆ. ಅದು ಏನು ಅಂತಂದರೆ, ನಮ್ಮ ಅನ್ನವನ್ನು ನಾವೇ ಬೆಳೆದು ಊಟ ಮಾಡೋದು ರೈತರಿಗೆ ಒಂದು ಸ್ವಾಭಿಮಾನದ ಒಂದು ಸಂಕೇತ ಅದು. ಇದೆ ಸರ್. ಹಾಗಾಗಿಯೇ ಭಾಳ ಜನ ಈಗಲೂ ಅವರ ಒಂದು ಕುಟುಂಬಕ್ಕೆ ಬೇಕಾದಷ್ಟು ಭತ್ತವನ್ನು ಬೆಳ್ಕೊಂಡು ಅದನ್ನೇ ಬಳಸ್ತಾ ಇರೋದನ್ನ ನಾವು ಕೊಡಗಿನಲ್ಲಿ ಕಾಣ್ಬೋದು ಅಲ್ವಾ? ಜಮೀನ್ ಇತ್ತು ಅಂತ ಬೆಳೆಯೋದು ಒಳ್ಳೇದು, ಅವಕಾಶ ಇದೆ. ಸರಿ ಶಿವನಂಜು ಅವರು, ಈಗ ನಿಮ್ಗೊಂದು ಪ್ರಶ್ನೆ ಏನು ಅಂದ್ರೆ, ಯಾವ ತಳಿ ಹಾಕೊಂಡಿದ್ದೀರಾ ನೀವು ಭತ್ತ? ಭತ್ತದ ತಳಿ ಯಾವ್ದು ಹಾಕೊಂಡಿದ್ದೀರಾ ಅಂತ? ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಬೇರೆ ಬೇರೆ ತಳಿಗಳು ಇದಾವೆ ಈಗೆಲ್ಲ, ಅಲ್ಪಾವಧಿ ತಳಿ ಇದಾವೆ, ಮಧ್ಯಮಾವಧಿ ತಳಿ, ದೀರ್ಘಾವಧಿ ತಳಿಗಳು. ಹೌದು, ದೀರ್ಘಾವಧಿ ತಳಿಗಳು ಇನ್ನೂ ತಡ ಆಗುತ್ತೆ ಕೊಯ್ಲಿಗೆ ಬರೋದು. ಸಾಧಾರಣವಾಗಿ 100 ರಿಂದ 145 ದಿನದವರೆಗೂ ಬರುತ್ತೆ. ಮಧ್ಯಮಾವಧಿ ತಳಿ 130 ರಿಂದ 135 ದಿನ, ಅಲ್ಪಾವಧಿ ತಳಿ ಅಂದರೆ 120 ರಿಂದ 125 ದಿನ ಹೀಗೆ. ಮತ್ತು ಈ ಮಂಡ್ಯ ವಿ ಸಿ ಫಾರಂ ಬಗ್ಗೆ ನಾವು ಮಾತಾಡಿವಿ, ಅದು ಭತ್ತದ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡಿದರಲ್ಲಿ. ಮತ್ತು ಈ KRH 2 ಅಂತ ಒಂದು ಹೈಬ್ರಿಡ್ ಭತ್ತದ ತಳಿ ಇದೆ, ಅಲ್ಲೇ ಬಿಡುಗಡೆ ಆಗಿರೋಂಥದ್ದು, ಹೆಚ್ಚು ಇಳುವರಿ. ಮತ್ತು ಈ ರಾಗಿ ಲಕ್ಷ್ಮಣಯ್ಯವರ ನಾವು ಹೆಸರು ಕೇಳಿದ್ದೀವಿ, ರಾಗಿಗೆ ಸಂಬಂಧಪಟ್ಟ ಸಾಕಷ್ಟು ತಳಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅವರು ಈಗ ನಮ್ಮ ಜೊತೆಯಲ್ಲಿಲ್ಲ, ಆದರೆ ಅವರ ಹೆಸರು ಚಿರಸ್ಥಾಯಿ ಆಗಿದೆ. ಅವರು ಕೂಡ ಅಲ್ಲೇ ಕೆಲಸ ಮಾಡಿದ್ದು. ವಿಶ್ವೇಶ್ವರಯ್ಯ ಕೆನಾಲ್ ಫಾರ್ಮ್ ಅಂತ ಅಂತದು, ವಿಶ್ವೇಶ್ವರಯ್ಯ ಹೆಸರು ಕೂಡ ಅಲ್ಲಿದೆ. ವಿ ಸಿ ಫಾರ್ಮ್ ಅಂತ ನಮ್ಮವರು ಸ್ವಲ್ಪ ಅದನ್ನ ಸಣ್ಣಾಗಿ ಮಾಡ್ಕೊಂಡಿದ್ದಾರೆ. ಹೌದು, ಅದಕ್ಕೆ ಬಹಳ ಇದಿದೆ. ಅದಕ್ಕೆ ಲೆಸ್ಲಿ ಕೋಲ್ಮನ್ ಅಂತ ನಾವು ಕೇಳಿದ್ವಿ, ಅವರು ಅಲ್ಲಿ ಮೊದಲಿಗೆ ಪ್ರಾರಂಭ ಮಾಡಿರೋದು. ಅಷ್ಟೆಲ್ಲ ಅದಕ್ಕೆ ಐತಿಹ್ಯ ಇದೆ, ಬಹಳ ಒಳ್ಳೆ. ಈಗ ನಮ್ಮ ಕಾಫಿ ಮಂಡಳಿನೂ ಕೂಡ ಅವರೇ ಪ್ರಾರಂಭ ಮಾಡಿರೋಂಥದ್ದು, ಲೆಸ್ಲಿ ಕೋಲ್ಮನ್ ಅಂತ ಒಂದು ದೂರದೃಷ್ಟಿ ಇದ್ದಂಥ ಒಬ್ಬರು ತಂತ್ರಜ್ಞರವರು. ಮತ್ತು ಬೋರ್ಡೋ ಮಿಶ್ರಣವನ್ನು ಜನಪ್ರಿಯ ಮಾಡಿದವರು ಅವರೇನೆ. ಕೊಳೆ ರೋಗಗಳು, ಬೇರೆ ಬೇರೆ ಒಂದು ಪಾರಂಭಿಕ ಒಂದು ಶಿಲೀಂದ್ರನಾಶಕವಾಗಿ ಅದನ್ನು ಜನಪ್ರಿಯ ಮಾಡಿದವರು ಅವರೇನೆ, ಲೆಸ್ಲಿ ಕೋಲ್ಮನ್ ಅವರು. ಅವರೇ ಹೋಗಿ ಅದನ್ನು ಬೋರ್ಡೋ ಮಿಶ್ರಣವನ್ನು ಹೇಗೆ ತಯಾರು ಮಾಡಬಹುದು ಅಂತ ರೈತರಿಗೆ ಪ್ರಾತ್ಯಕ್ಷಿಕೆಗಳನ್ನು ಕೊಟ್ಟು ಅದನ್ನು ಸಿಂಪರಣೆ ಮಾಡಿ ರೋಗದ ನಿಯಂತ್ರಣಕ್ಕೂ ಕೂಡ ಅವರು ಕಾರಣರಾಗಿದ್ದಾರೆ. ಮಲೆನಾಡು ಕಡೆಯೆಲ್ಲ ಈ ಅಡಿಕೆ ಇದಕ್ಕೆಲ್ಲ ಬರುತ್ತೆ, ಕೊಳೆ ರೋಗ ಇದಕ್ಕೆಲ್ಲನೂ ಸಿಂಪರಣೆ ಮಾಡಿ ಬಿಡಿ. ಈಗ ನಮ್ಮ ರೈತರು ಮುಖ್ಯವಾಗಿ ಕಾಫಿ ಏನು ಚರ್ರಿ ಮಾಡ್ತಾರಲ್ಲ, ಆ ಚರ್ರಿ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ಅವರು ಗಮನಿಸಬೇಕಾಗತ್ತೆ. ವಿಶೇಷವಾಗಿ 90% ಹಣ್ಣುಗಳು ಕಾಯಿಗಳು ಹಣ್ಣಾದಾಗಲೇ ಕಾಫಿ ಹಣ್ಣುಗಳನ್ನು ಕೊಯ್ಲು ಮಾಡಬೇಕಾಗತ್ತೆ. ಇಲ್ಲ ಮುಂಚಿತವಾಗಿಯೇ ನಾವು ಮಾಡಿಬಿಟ್ರೆ ಸಾಕಷ್ಟು ಇನ್ನೂ ಹಣ್ಣೇ ಆಗಲ್ಲ, ಕಾಯಿಗಳೇ ಇರುತ್ತೆ. ಆವಾಗ ನಮ್ಮಲ್ಲಿ ಕಡಿಮೆ ಗುಣಮಟ್ಟದ ಉತ್ಪನ್ನ ಆದಾಗ ಆಗ್ಬಿಡುತ್ತೆ. ಆದರೆ 90% ಹಣ್ಣಾದಾಗ, ಯಾಕೆಂದರೆ ನಾವು ಪ್ರತಿಯೊಂದು ಹಣ್ಣನ್ನು ಇದರಲ್ಲಿ ಬಿಡಿಸಲ್ಲ, ಒಂಥರ ಎಲ್ಲ ಒಂದೇ ಸರಿ ಸ್ಟ್ರಿಪ್ಪಿಂಗ್ ಅಂತಾರೆ, ತರಿಯೋದು ಅಂತ, ಆ ವಿಧಾನದಿಂದಲೇ ಅಲ್ವೇ ಕೊಯ್ಲು ಮಾಡೋದು. ಹಾಗಾಗಿ ಮ್ಯಾಟ್ಗಳನ್ನು ಹಾಕ್ಕೊಂಡು ಮಾಡುವಂಥದ್ದು. ಮತ್ತು ಕಾಫಿ ಹಣ್ಣುಗಳನ್ನು ರಾಶಿ ಮಾಡೋದನ್ನು ತಪ್ಪಿಸ್ಬೇಕು. ಮತ್ತು ಕಾಫಿ ಹಣ್ಣುಗಳನ್ನು ಗೋಣಿಚೀಲದಲ್ಲಿ ಬಹಳ ಕಾಲದವರೆಗೆ ಸಂಗ್ರಹಿಸಿಡಬಾರ್ದು. ಒಂದ್ಸರಿ ನಾವು ಅವಿನ್ನೂ ಹಸಿ ಇರುತ್ತಲ್ಲ, ಹಸಿ ಇದ್ದಾಗ ಗೋಣಿಚೀಲದಲ್ಲಿ ಸಂಗ್ರಹಣೆ ಮಾಡಿಬಿಟ್ರೆ ಅದು ಕಾವಿಗೆ ಅಲ್ಲಿ ಶಿಲೀಂಧ್ರ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಏನು ಒಂದು ಮೌಲ್ಡ್ ಅಂತ ಕರಿತೀವಲ್ಲ, ಅದು ಅಲ್ಲಿ ಈ ಬ್ರೆಡ್ಡು ಅದ್ರ ಮೇಲೆಲ್ಲ ಬೆಳೆಯುತ್ತೆ. ನಾವು ಸ್ವಲ್ಪ ದಿನ ಅದನ್ನ ಹಂಗೆ ಹಂಗೆ ಇಟ್ಬಿಟ್ರೆ ಅಂಥದ್ದು ಬಂದ್ಬಿಡುತ್ತೆ ಒಂದು ಬಣ್ಣದ್ದು. ಇದರಿಂದ ಕಾಫಿ ಗುಣಮಟ್ಟ ಕೂಡ ಹಾಳಾಗುತ್ತೆ. ನಾವೇನೇ ಆಮೇಲೆ ಕ್ರಮ ಕೈಗೊಂಡ್ರೂ ಪ್ರಯೋಜನ ಆಗಲ್ಲ. ಮತ್ತು ಈ ಕಾಫಿ ಹಣ್ಣುಗಳನ್ನು ಒಣಗಿಸೋದಕ್ಕೆ ಹರಡೋದಕ್ಕಿಂತ ಮೊದಲು ಈ ಹಸಿ ಇವಿರ್ತಾವಲ್ಲ ಕಾಯಿಗಳು, ಅವುಗಳನ್ನು ಪ್ರತ್ಯೇಕಿಸ್ಬೇಕಾಗತ್ತೆ. ಜೊತೆಗೆ ಜಾಸ್ತಿ ಮಾಗಿರ್ತಾವೆ ಕೆಲವು, ಅತಿಯಾದ ಮಾಗದ ಒಂದು ಇವುಗಳನ್ನು ಕೂಡ ನಾವು ಪ್ರತ್ಯೇಕಿಸ್ಬೇಕಾಗತ್ತೆ. ಯಾಕೆಂದರೆ ಅವು ಮತ್ತೆ ರಸ ಬಿಡೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲವು ಹಾನಿಗೆ ಒಳಗಾಗಿರುತ್ತೆ ಕಾಫಿ ಹಣ್ಣುಗಳು, ಅವುಗಳನ್ನು ಕೂಡ ನಾವು ವಿಂಗಡಿಸ್ಕೊಂಡ್ಬಿಟ್ಟು ನಾವು ಈಗ ಹೆಚ್ಚು ಮಾಗದಂಥ ಗಿಡದಲ್ಲಿ ಒಣಗಿರುವಂತಹ ಮತ್ತು ಹಾನಿಗೊಳಗಾದಂಥ ಈ ಕಾಫಿ ಹಣ್ಣುಗಳನ್ನೇನಾದರೂ ನಾವು ಬಳಸ್ಕೊಂಡು ಈ ಚೆರ್ರಿ ಮಾಡಿದರೆ ಈ ಶಿಲೀಂಧ್ರದ ಒಂದು ಸಮಸ್ಯೆಗೆ ಒಳಗಾಗಿ ನಮ್ಮ ಇಡೀ ಕಾಫಿ ಲಾಟೆ ಕೂಡ ಹಾಳಾಗೋ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ನಮ್ಮ ರೈತರು ಗಮನ ಕೊಡಬೇಕು. ಮತ್ತು ಈ ಕಾಫಿ ಹಣ್ಣುಗಳನ್ನು ವಿಂಗಡಿಸಿದ ನಂತರ ನಾವು ಮೊದಲು ಒಂದು 3-4 ದಿನದವರೆಗೆ ನಮ್ಮ ಕಣದಲ್ಲಿ, ಅದು ಸಿಮೆಂಟ್ ಕಣ ಆಗ್ಬೋದು ಅಥವಾ ಟೈಲ್ ಹಾಕ್ಕೊಂಡಿರೋ ಕಣ ಆಗ್ಬೋದು, ಇದರಲ್ಲಿ ಒಂದು 4 ಸೆಂಟಿಮೀಟ್ರಿಗಿಂತ ಜಾಸ್ತಿ ದಪ್ಪ ಆಗದಂತೆ ನಾವು ಸಮನಾಗಿ ಹರಡ್ಕೋಬೇಕು. ಅದು ಚೆನ್ನಾಗಿ ಒಣಗಿದ ಮೇಲೆ, ಅಂದರೆ ಒಂದು 3-4 ದಿನ ಒಣಗಿದ ಮೇಲೆ ಒಂದು 8 ಸೆಂಟಿಮೀಟ್ರು ಕೂಡ ದಪ್ಪವನ್ನು ನಾವು ಜಾಸ್ತಿ ಮಾಡ್ಕೋಬೋದು. ಪ್ರಾರಂಭದಲ್ಲಿ ಸ್ವಲ್ಪ ತೆಳ್ಳಗೆ, ಒಣಗಿದ ಮೇಲೆ ದಪ್ಪನಾಗಿ ಮಾಡ್ಕೋಬೋದು. ಮತ್ತು ಈಗಾಗಲೇ ನಾವು ಹೇಳಿದಾಗೆ ಸಿಮೆಂಟು ನೆಲ ಅಥವಾ ಟೈಲ್ಡ್ ಕಣದಲ್ಲೇ ಒಣಗಿಸೋದೇ ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಈ ಮಣ್ಣಿನ ಕಣದಲ್ಲಿ ಏನಾದರೂ ಅದನ್ನ ಒಣಗಿಸೋದಕ್ಕೆ ನಾವು ಮಾಡಿದರೆ ಗುಣಮಟ್ಟ ಕಡಿಮೆ ಆಗುತ್ತೆ, ಮಣ್ಣಿನ ರುಚಿ ಕೂಡ ಕಾಫಿನಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಕೊಯ್ಲು ಮಾಡಿದಂಥ ಕಾಫಿ ಹಣ್ಣುಗಳನ್ನು ನಾವು ಹಿಂದಿನ ದಿನ ಏನು ಕಾಫಿ ಹಣ್ಣುಗಳನ್ನು ಕೊಯ್ಲು ಮಾಡಿರ್ತೀವಲ್ಲ, ಅದ್ರ ಜೊತೆ ಮಿಶ್ರ ಮಾಡಬಾರ್ದು. ಪ್ರತ್ಯೇಕವಾಗಿಯೇ ನಾವು ಇಟ್ಟಿರಬೇಕಾಗತ್ತೆ. ಒಂದು ಸ್ವಲ್ಪ ಒಣಗಿಸಿರ್ತೀವಿ, ಕೆಲವು ಒಣಗಿರೋದಿಲ್ಲ, ಇನ್ನೂ ತಾಜಾ ಇರ್ತವೆ, ಅವೆಲ್ಲ ಮಿಶ್ರ ಮಾಡಿ ಮತ್ತೆ ಒಣಗಿಸಬಾರ್ದು. ಅವು ಒಂದೊಂದು ಲಾಟ್ನೇ ಪ್ರತ್ಯೇಕವಾಗಿ ಒಣಗಿಸೋದು ಬಹಳ ಮುಖ್ಯ. ಮತ್ತು ಆ ಕಾಲಾಡೋದು ಅಂತಾರಲ್ಲ, ಮೇಲೆ ಕೆಳಗೆ ಮಾಡೋದು, ಈ ಗೋರ್ಮಣೆ ಹಾಕ್ಕೊಂಡು ಮೇಲೆ ಕೆಳಗೆ ಮಾಡೋದು, ಇದನ್ನು ಮಾಡೋದ್ರಿಂದ ಎಲ್ಲ ಒಂದೇ ಸರಿ ಒಣಗೋದಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಅಂಶವನ್ನು ನಮ್ಮ ರೈತರು ಗಮನಿಸಬೇಕು. ಮತ್ತು ಸಂಜೆ ಆಗ್ತಿದ್ದಂಗೆ ಅದನ್ನ ಒಂದು 4 ಗಂಟೆ ಸಂದರ್ಭದಲ್ಲಿ ಮತ್ತೆ ಅದನ್ನ ಗುಡ್ಡೆ ಮಾಡಿಬಿಟ್ಟು ಮೇಲುಗಡೆ ಟಾರ್ಪಲಿನ್ನು ಹಾಕಿ ಮುಚ್ಚಿಬಿಡ್ಬೇಕು. ಮತ್ತೆ ಮಂಜು ಬೀಳೋದು, ಈ ಅಕಾಲಿಕ ಮಳೆಗಳು ಇಂಥದ್ರಿಂದ ಮತ್ತೆ ನಾವು ಒಣಗಿಸಿದ್ದೆಲ್ಲ ವ್ಯರ್ಥ ಆಗುತ್ತೆ. ಈಗ ನಮ್ಮ ಸಮಯ ಆಗ್ತಾ ಬಂತು, ಸ್ವಲ್ಪ ಪೇಟೆ ಧಾರಣೆ ಕಡೆಗೆ ಗಮನವನ್ನು ಕೊಡೋಣ ಅಲ್ವೇ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಂದ 28,000 ರೂಪಾಯಿ, ಅರೇಬಿಕಾ ಚೆರಿ 13,300 ರೂಪಾಯಿಂದ 15,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 10,400 ರೂಪಾಯಿಂದ 11,250 ರೂಪಾಯಿ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ನಾವು ಈ ಬಾಳೆ ಮತ್ತು ಕೋಕೋ ಬೆಳೆಯನ್ನು ಬಾಧಿಸುವಂಥ ಕೆಲವೊಂದು ಕೀಟಗಳು ಮತ್ತು ಕೀಟೇತರ ಪೀಡೆಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಡಾಕ್ಟರ್ ಹೆಚ್ ಸಿ ಲತಾ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಈ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಮತ್ತೆ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ. Thank you. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಕಾಕೋಟು ಪರಂಬುಕಾಳಾನ ಮಂಡ್ಯಟಿರ ವಾಸು ಕುಟ್ಟಪ್ಪ ಐಂಡ ಮೋವ ಬಿನ್ನು ಭೀಮಯ್ಯ ಇಂದು ಮಜನ ದಂಡಗಂಟಿಕ ಮರಣಪಟ್ಟಿತ್ತು. ನಾಪತ್ತೇಳು ವಯತ್ರ ಮಂಡ್ಯಟಿರ ಬಿನ್ನು ಭೀಮಯ್ಯ ಐಂಡ ಅಕಿರಿ ಕಾರ್ಯ ನಾಳೆ ಪುಲಕ ಪತ್ತು ಗಂಟೆಯ ಮೀದ ಒಕ್ಕ ತುಟ್ಟುಗಳು ನಡಪ. ಪಿರಿಯಾಪಟ್ಟಣ ತಾಲೂಕು ಲಕ್ಷ್ಮೀಪುರ ಗ್ರಾಮದ ಹೊಸೂರು ಕೆರೆಯಲ್ಲಿ ವಾಸವಾಗಿರುವ ಕೊಂಬನ ಪೂಣಚ್ಚ ಇಂದು ನಿಧನರಾದರು. 88 ವರ್ಷ ಪ್ರಾಯದ ಕೊಂಬನ ಪೂಣಚ್ಚ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಂತರ ಸ್ವಗೃಹದಲ್ಲಿ ನಡೆಯಲಿದೆ. ಅಭ್ಯತ್ಮಂಗಲ ಗ್ರಾಮದ ಶ್ರೀಮಂಗಲ ಎಸ್ಟೇಟ್ನ ದಂಬೆಕೋಡಿ ದಿವಂಗತ ಸುಬ್ರಾಯ ಅವರ ಮಗ ಹರೀಶ್ ಇಂದು ನಿಧನರಾದರು. 64 ವರ್ಷ ಪ್ರಾಯದ ದಂಬೆಕೋಡಿ ಹರೀಶ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆನ ಸರ್ಕಾರದ ನಿರ್ದೇಶನದ ನಿಯಮಾನುಸಾರ ನಡೆಸುವ ಹಂಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಸೂಚನೆ ಕೊಟ್ಟಳು. ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಿದ್ಧತೆ ಮಾಡ್ಕಂಬಕ್ಕೆ ಇಂದು ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತಾಡ್ದೋ, ಯಾವುದೇ ತೊಂದರೆ ತಾಪತ್ರೆ ಬರದ ಹಂಗೆ ಸುಗಮ ಆಗಿ ಪರೀಕ್ಷೆ ನಡೆಸೋಕೂತ ಅವು ಹೇಳ್ದೋ. ಪರೀಕ್ಷೆ ಕೇಂದ್ರಲ್ಲಿ ಸಿಸಿಟಿವಿ, ಕೋಣೆಲಿ ಗಾಳಿ, ಬೆಳಕು, ವಿದ್ಯುತ್ ಸಂಪರ್ಕ, ಕುಡಿಯುವ ನೀರು ಎಲ್ಲಾ ಸೌಲಭ್ಯ ಇರೋಕೂತ ಅವು ಸಲಹೆ ಕೊಟ್ಟೋ. ಅಲ್ಲಿಂದ ಮಾತಾಡ್ದ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಬಸವರಾಜ ಅವು, ಜಿಲ್ಲೆಯಲ್ಲಿ ನಡೆಯುವ ಪರೀಕ್ಷೆಯಲ್ಲಿ 683 ಮಧ್ಯಾಹ್ನ ಮೇಲೆ 1303 ಮಂದಿ ಪರೀಕ್ಷೆ ಬರೆದವೇತ ಅವು ಹೇಳ್ದೋ. ಈ ಹೊತ್ತುಲಿ ಪರೀಕ್ಷಾ ನೋಡಲ್ ಅಧಿಕಾರಿ ಪರೀಕ್ಷೆ ಮಾರ್ಗಸೂಚಿ ಬಗೆಲಿ ವಿವರಣೆ ಕೊಟ್ಟೋ. ಈ ಸಭೆಯಲ್ಲಿ ಜಿಲ್ಲಾ ಖಜಾನಾಧಿಕಾರಿ ರಘುನಾಥ್ ಅವು ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡದೋ. ಈ ಅರ್ಹತಾ ಪರೀಕ್ಷೆ December 7 ನಡೆದಿದೆ. ಅಂದು ಹೊತ್ತಾರೆ 9:30 ಮಧ್ಯಾಹ್ನ 12 ಮುಟ್ಟ ಎರಡನೇ ಅಧಿವೇಶನ, 2:00 to 4:30 ಮುಟ್ಟ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿದೆ. ಜಾಸ್ತಿ ಮಾಹಿತಿ ಬೇಕಾರೆ 9611720320 ಈ ನಂಬರ್ನ ಸಂಪರ್ಕಿಸುವ ಹಂಗೆ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಬಸವರಾಜ್ ಅವು ತಿಳಿಸಿಯೋಳು. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ ಪ್ಯಾಟೆನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆನ ಹತ್ತಿರದ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕದ ಅಂಗಳಲ್ಲಿ December 7 ಹೊತ್ತಾರೆ 10 ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಜಂಬರ ನಡೆದಿದೆ. ವಿಶೇಷಚೇತನರಿಗೆ ಅನುಕಂಪದ ಬದಲಿಗೆ ಅವಕಾಶನ ಕಲ್ಪಿಸಿದಲ್ಲಿ ಬ್ಯಾರೆಯವರ ಹಂಗೆ ಜೀವನ ನಡೆಸಿಕೆ ಸಹಕಾರಿಯಾದೆ. ಈ ಬಗೆಯಲ್ಲಿ ವಿಶೇಷಚೇತನರಿಗೆ ಸಮಾನ ಅವಕಾಶ ಕಲ್ಪಿಸಕೂತ ಶಾಸಕರು ಡಾಕ್ಟರ್ ಮಂಥರ್ಗೌಡ ಅವು ತಿಳಿಸಿದ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬ್ಯಾರೆ ಬ್ಯಾರೆ ಇಲಾಖೆ ಕಡೆಯಿಂದ ಪ್ಯಾಟೆನ ಓಂಕಾರ ಸದನಲ್ಲಿ ಸಾಮಾಜಿಕ ಪ್ರಗತಿ ಸಾಧಿಸಿಕೆ ವಿಶೇಷ ಚೇತನರನ್ನು ಒಳಗೊಂಡ ಸಮಾಜ ರೂಪಿಸುವುದು ಎಂಬ ಘೋಷವಾಕ್ಯದೊಟ್ಟಿಗೆ ನಡೆದ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಗೆ ಕೂಡಿಯಾಡಿ ಅವು ಮಾತಾಡ್ದೋ. ಈ ಒತ್ತುಲಿ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಸೇರಿದಂಗೆ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ವಿಟಿ ವಿಸ್ಮಯ್ ಅವು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. 2025-26 ಸಾಲಿನ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆನ ಮಾನ್ಯ ಸಂಸದರು ಯದುವೀರ್ ಕೃಷ್ಣದತ್ತ ಒಡೆಯರ ಅಧ್ಯಕ್ಷತೆಯಲ್ಲಿ December 6 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಸಭಾಬಾಡಿಲ್ ನಡೆದೇತ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು.